ಇದೇ ಕಲಾವಿದರಿಂದ ಇನ್ನೊಂದು ಹಾಡು. ಶಶಿಕಲಾ ಕಲ್ಮೂಡ್ ಹಾಗೂ ಸಂಗಡಿಗರಿಂದ ಇದುವರೆಗೆ ಭಜನೆ ಪದಗಳನ್ನು ಕೇಳಿದಿರಿ. ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ, ಕಲಬುರಗಿ ಆಕಾಶವಾಣಿ ಕೇಂದ್ರದ ಜೊತೆ ಜೊತೆಯಲಿ ನೇರ ಫೋನ್ ಇನ್ ಸಂವಾದ ಇದೇ ಜನವರಿ 5ರಂದು ಬುಧವಾರ ಬೆಳಿಗ್ಗೆ 10:30 to 11:30 ಭಾನುಭುವಿಯ ವಿಶಾಲ ಪರಿಧಿಯಲಿ ಜ್ಞಾನ ಸಿಂಚನ ಮನದಿ ಪಸರಿಸಲಿ. ಈ ಸಲದ ಸಂಚಿಕೆಯಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಕಾರ್ಯಚಟುವಟಿಕೆಗಳ ಕುರಿತಾಗಿ ವಿಶೇಷ ಸಂವಾದ, ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲು ಭಾಗವಹಿಸುತ್ತಾರೆ ಕಲಬುರಗಿ ಜಿಲ್ಲಾ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಉಪನಿರ್ದೇಶಕರಾದ ಶಾಂತಗೌಡ ಗುಣಕಿ. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಸೇರಲಿ.